ನೀನಾಸಂ ನಾಟಕಗಳ ದಾಖಲೀಕರಣ ಹಿಂದೆ ಮತ್ತು ಮುಂದೆ ಭಾಗ ಒಂದು ಕುಂಭಾಸಿ ಕಮಲಶಿಲೆ ನಗರ. ಅಭಯಸಿಂಹ ಅಂದರೆ ನಮ್ಮ ಮಗ ಇಸ್ಮಾಯಿಲ್ ಮತ್ತು ಓಂ ಶಿವಪ್ರಕಾಶ್ ಸೇರಿಕೊಂಡು ಕಟ್ಟಿದ ಸಂಚಿ ಟ್ರಸ್ಟ್ ನಿಮಗೆ ತಿಳಿಯದ್ದೇನಲ್ಲ. ಈ ಸಲ ಅದರ ಮಹತ್ವಾಕಾಂಕ್ಷೆಯ ಕಲಾಪವಾಗಿ ಹೆಗ್ಗೋಡಿನ ವಿಶ್ವಖ್ಯಾತಿಯ ನೀನಾಸಂ ತಿರುಗಾಟದ 2015 ಸಾಲಿನ ನಾಟಕಗಳ ದಾಖಲೀಕರಣ ಯೋಜಿಸಿದ್ದರು. ಒಂದೆರಡು ತಿಂಗಳ ಹಿಂದೆ ಅಭಯ ನೀನಾಸಂನಲ್ಲೇ ಕಿರುಚಿತ್ರ ನಿರ್ಮಾಣದ ಕಮ್ಮಟವೊಂದನ್ನು ನಡೆಸಿದ್ದ. ಅದರ ಅನುಭವದ ಬಲದಲ್ಲಿ ನೀನಾಸಂ ಮುಖ್ಯಸ್ಥ ಕೆವಿ ಅಕ್ಷರ ದಾಖಲೀಕರಣದ ಯೋಜನೆಯನ್ನು ಪೂರ್ಣ ಹೃದಯದಿಂದಲೇ ಒಪ್ಪಿ ಅಪ್ಪಿಕೊಳ್ಳುವವರಿದ್ದರು. ಆದರೆ ನೀನಾಸಂಗೆ ಎಂದೂ ಬಾರದ ಆರ್ಥಿಕ ಅಸಹಾಯಕತೆ ಇಂದು ಬಂದಿದೆ. ಕಾರಣ ಇಷ್ಟೇ, ಇಂಥವಕ್ಕೆಲ್ಲ ಪೋಷಕ ಜೀವಾತುಗಳನ್ನು ಕೊಡಲೆಂದೇ ಕೇಂದ್ರ ಸರ್ಕಾರ ಬಹುಮುಖಗಳನ್ನೇ ಹೊಂದಿದೆ. ಆದರೆ ಇಂದಿನ ದಿಲ್ಲಿ ದರ್ಬಾರಿಗೆ ಚತುರ್ಮುಖನ ಅಂದರೆ ಸೃಷ್ಟಿಕರ್ತನ ದೇವಗುಣ ಬಿಟ್ಟು ದಶಕಂಠನ ಅಂದರೆ ವಿಧ್ವಂಸಕ ರಕ್ಕಸ ಗುಣ ಆವಾಹನೆಯಾಗಿದೆ. ಬಹುರಂಗಿ ಭಾರತೀಯ ಸಾಂಸ್ಕೃತಿಕ ವೈವಿಧ್ಯಕ್ಕೆ ಕೇಸರಿ ಅಂಗಿ ಹೊಲಿಯುವ ಗದ್ದಲದಲ್ಲಿ ಕೇಂದ್ರ ಸರ್ಕಾರದ ಕಲಾಪೋಷಕ ಇಲಾಖೆ ನೀನಾಸಂ ಮನವಿಗೆ ಜಾಣ ಕಿವುಡುತ್ತಾಳಿದೆ. ಆದರೆ ಸಂಚಿ ಟ್ರಸ್ಟ್ ಹಿಂದುಳಿಯಲಿಲ್ಲ. ಹಳ್ಳಿ ಅಂಗಳದಲ್ಲೇ ಇದ್ದುಕೊಂಡು ಅಂತಾರಾಷ್ಟ್ರೀಯ ಮ್ಯಾಗ್ಸೆಸೆ ಪ್ರಶಸ್ತಿಯವರೆಗೆ ಕನ್ನಡ ಸಂಸ್ಕೃತಿಯನ್ನು ನಿರಪೇಕ್ಷವಾಗಿ ಶ್ರೀಮಂತಗೊಳಿಸಿದ ನೀನಾಸಂಗೆ ಬಹು ಸಣ್ಣ ಋಣಸಂದಾಯಕ್ಕೆ ಸಜ್ಜಾಯಿತು. ನಾಟಕಗಳ ದಾಖಲೀಕರಣ ಪರೋಕ್ಷವಾಗಿ ಕನ್ನಡಕ್ಕೆ ಬಹುದೊಡ್ಡ ಆಸ್ತಿಯೂ ಆಗುವ ಸಾಧ್ಯತೆಯನ್ನು ಮನಗಂಡ ಸಂಚಿ ಟ್ರಸ್ಟ್ ಸಾರ್ವಜನಿಕ ಭಿಕ್ಷೆ ನಡೆಸಿತು. ಸ್ವಂತ ಸೇವೆಯೊಡನೆ ಕೊರತೆ ಬಂದಲ್ಲಿ ಸ್ವಂತ ಹಣವನ್ನು ತೊಡಗಿಸುವ ಉಮೇದು ತೋರಿತು. ನೀನಾಸಂ ತನ್ನಳವಿಯೊಳಿರುವ ಎಲ್ಲ ಸವಲತ್ತುಗಳನ್ನು ಸಂಚಿ ಟ್ರಸ್ಟ್ಗೆ ಮುಕ್ತಗೊಳಿಸಿತು. ಅದರಲ್ಲಿ ಮುಖ್ಯವಾದವು ತಿರುಗಾಟದ 2 ಮತ್ತು ಶಿಬಿರದ 1 ನಾಟಕಗಳ ವಿಶೇಷ ಪ್ರದರ್ಶನ ಹಾಗೂ ದಾಖಲೀಕರಣದ ತಾಂತ್ರಿಕ ವರ್ಗಕ್ಕೆ ಉಚಿತ ಆತಿಥ್ಯ. ಈ ಅಪೂರ್ವ ಸನ್ನಿವೇಶದಲ್ಲಿ ಸೇರಿಕೊಳ್ಳುವ ಸಂಭ್ರಮಕ್ಕೆ ಅಳಿಯನೊಂದಿಗೆ ಗಿಳಿಯ ಎಂಬ ನೆಲೆಯಲ್ಲಿ ನಾನು ದೇವಕಿಯು 1 ಅಕ್ಟೋಬರ್ ಬೆಳಿಗ್ಗೆ ಮಂಗಳೂರು ಬಿಟ್ಟೆವು. ಮಳೆ ಮುಗಿದ ದಿನಗಳಲ್ಲಿ ಮಲೆನಾಡಿನ ಪರಿಸರದಲ್ಲಿ ಪಯಣದ ಸಂತೋಷಕ್ಕೆ ಮೋಟಾರ್ ಸೈಕಲ್ಲೇ ಸರಿ ಎಂದು ವಾರ ಮೊದಲೇ ನಾನು ಅಂದಾಜು ಮಾಡಿದ್ದೆ. ಆದರೆ 2-3 ದಿನ ಮುಂದಾಗಿ ಅತ್ತ ಬೆಂಗಳೂರಿನಿಂದ ಬರುವ ಅಭಯನ ಜೊತೆ ರಶ್ಮಿ ಅಂದರೆ ನಮ್ಮ ಸೊಸೆ ಬರುತ್ತಾಳೆ. ಅದಕ್ಕೂ ಮಿಗಿಲಾಗಿ ದಾಖಲೀಕರಣದ ಕಲಾಪಗಳು ಮುಗಿದ ಮೇಲೆ ಅವಳು ನಮ್ಮೊಡನೆ ತವರೂರಿಗೆ ಬರುತ್ತಾಳೆ ಎಂದು ತಿಳಿಯಿತು. ಮತ್ತೆ ಅಕಾಲಿಕ ಮಳೆಯ ವಾರ್ತೆಯು ಸೇರಿಕೊಂಡಾಗ ನಾವು ಸ್ವಂತ ಕಾರಿನಲ್ಲೇ ಹೊರಡುವುದು ಅನಿವಾರ್ಯವಾಯಿತು. ಆ ವಲಯದ ದಾರಿಗಳನ್ನು ನಾನು ಕಂಡು ಬಹುಕಾಲವಾಯಿತೆಂದು ಅಂತರ್ಜಾಲದಲ್ಲಿ ಗೂಗಲ್ ನಕ್ಷೆ ನೋಡಿದ್ದೆ. ಅದು 2 ಸಾಧ್ಯತೆಗಳನ್ನು ತೋರಿತ್ತು. ಮಂಗಳೂರಿನಿಂದ ಶಿವಮೊಗ್ಗ ವಲಯದ ಊರುಗಳಿಗೆ ಬಹಳ ಹಿಂದಿನಿಂದ ಚಾಲ್ತಿಯಲ್ಲಿರುವ ದಾರಿ ಆಗುಂಬೆಘಾಟಿಯದ್ದು. ಇದರಲ್ಲಿ ಹೆಗ್ಗೋಡು 214 ಕಿಲೋಮೀಟರ್ ಮತ್ತು ಕಾರಿಗೆ ಪ್ರಯಾಣ ಅವಧಿ ಸುಮಾರು 4.5 ಗಂಟೆ ಅನ್ನುತ್ತದೆ ಗೂಗಲ್. ಭೂಪಟದ ಮೇಲೆ ಸುಮ್ಮನೆ ಕಣ್ಣು ಹಾಯಿಸಿದರೆ ಪಶ್ಚಿಮ ದಕ್ಷಿಣ ಮೂಲೆಯಿಂದ ಪೂರ್ವ ಉತ್ತರ ಮೂಲೆಗೆ ಎಳೆದ ಕರ್ಣರೇಖೆಯಂತೆ ಅಂದರೆ ಒಳದಾರಿಯಂತೆ ಇದು ಭಾಸವಾಗುತ್ತದೆ. ಆದರೆ ವಾಸ್ತವದಲ್ಲಿ ಹಳೆಗಾಲದ ಅಂಕು ಡೊಂಕು ಏರಿಳಿತ ಮತ್ತು ದ್ವಿಮುಖ ಸಂಚಾರದ ಅಷ್ಟೇನು ಒಳ್ಳೆಯದಿಲ್ಲದ ದಾರಿ ಇದು. ಸಾಲದಕ್ಕೆ 2 ತಿಂಗಳ ಹಿಂದಷ್ಟೇ ನಾವಿದರಲ್ಲೇ ಆಗುಂಬೆಯವರೆಗೂ ಹೋಗಿ ಬಂದಿದ್ದೆವು. ಹಾಗಾಗಿ ಪರ್ಯಾಯ ದಾರಿಯ ಮೇಲೆ ಕಣ್ಣು ಹಾಕಿದೆವು. ಭೂಪಟದಲ್ಲಿ ತುಸು ದೂರದ್ದೆಂದೇ ಕಾಣುವ ಇದು ಹುಲಿಕಲ್ ಘಾಟಿ ದಾರಿ ಎಂದೇ ಪ್ರಸಿದ್ಧ. ಗೂಗಲ್ ನಕ್ಷೆ ಇದರ ಕೆಲವು ಸಣ್ಣ ಪರ್ಯಾಯ ದಾರಿಗಳನ್ನು ನಿರಾಕರಿಸಿ ಮೊದಲು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಂದಾಪುರದ ಹೊರವಲಯ ಮತ್ತೆ ಲಂಬಕೋನದಲ್ಲಿ ಸಿದ್ದಾಪುರಕ್ಕಾಗಿ ಘಟ್ಟವೇರಲು ಸೂಚಿಸುತ್ತದೆ. ಇದರಲ್ಲಿ ಹೆಗ್ಗೋಡು 207 ಕಿಲೋಮೀಟರ್ ಅಂತರದಲ್ಲೇ ಸಿದ್ಧಿಯಾಗುತ್ತದೆ. ಆದರೆ ಆಗುಂಬೆಘಾಟಿಗೆ ಹೋಲಿಕೆಯಲ್ಲಿ ಇಲ್ಲಿನ ಪ್ರಯಾಣಾವಧಿ ಮಾತ್ರ 3-4 ಮಿನಿಟ್ ಹೆಚ್ಚೆಂದೇ ತೋರಿಸುವುದು ತಮಾಷೆಯಾಗಿದೆ. ಬಹುಶಃ ಈ ಮಾರ್ಗದಲ್ಲಿ ಅರ್ಧಾಂಶ ದಾರಿ ಈಗ ತೀರಾ ಆಧುನಿಕ ಸೌಕರ್ಯಗಳ ಮತ್ತು ಆರೋಗ್ಯಕರ ವೇಗ ಸಾಧನೆಯ ಅವಕಾಶ ಹೊಂದಿರುವುದು ಗೂಗಲ್ನ ಗಮನಕ್ಕೆ ಬಂದಂತಿಲ್ಲ. ದೀರ್ಘ ಲಕ್ಷ್ಯ, ಅನೇಕ ವಿವರಗಳು, ಆದರೆ ಅವಸರದ ಓಟ ನನ್ನ ಸ್ವಭಾವ. ಜತೆಗೊಡುತ್ತಿದ್ದ ಗೆಳೆಯರು ತಮಾಷೆಗೆ ಕಬಡ್ಡಿ ತಂಡ ಎಂದೇ ನಮ್ಮ ಕಲಾಪವನ್ನು ಗುರುತಿಸುತ್ತಿತ್ತು. ಆದರೆ ಈ ಬಾರಿ 4-5 ಗಂಟೆ ದಾರಿಗೆ ಹಗಲಿಡೀ ಬಳಸಿಕೊಳ್ಳುವಂತೆ ಯೋಜಿಸಿದ್ದೆ. ಹಾಗಾಗಿ ಅಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ ಆರಾಮವಾಗಿ ಎದ್ದು ಕಾಫಿಂಡಿಯವರೆಗೆ ಎಲ್ಲವನ್ನೂ ವಿರಾಮವಾಗಿ ಮನೆಯಲ್ಲೇ ಪೂರೈಸಿ ಸುಮಾರು 7:45 ಹೊರಟಿದ್ದೆವು. ನುಂಡನೆ ವಿಸ್ತಾರ ಮಾರ್ಗ, ಬಹುತೇಕ ಏಕಮುಖ ಸಂಚಾರದ ಅನುಕೂಲಗಳಲ್ಲಿ ಉಡುಪಿ ಕಳೆದು ಮುಂದಿನವರು ಸಾಲಿಗ್ರಾಮವನ್ನು ಅಂದರೆ ಸುಮಾರು 75 ಕಿಲೋಮೀಟರ್ ದೂರ 9 ಗಂಟೆಗೂ ಮೊದಲೇ ತಲುಪಿದ್ದೆವು. ಸಾಲಿಗ್ರಾಮ ದಾಟುವಾಗ ಗೆಳೆಯರಾದ ಮಂಜುನಾಥ ಮತ್ತು ವೆಂಕಟರಮಣ ಉಪಾಧ್ಯಾಯ ಸೋದರರ ಮಳಿಗೆಯಲ್ಲೊಮ್ಮೆ ಇಣುಕದೆ ಮುಂದುವರಿಯಲು ಮನಸ್ಸು ಬರುವುದಿಲ್ಲ. ಪೇಟೆಯಿಂದ ತುಸು ದೂರದಲ್ಲಿ ಪ್ರತ್ಯೇಕ ಮನೆಯಲ್ಲಿರುವ ಸಂಸಾರಿ ಮಂಜುನಾಥ ಇನ್ನೂ ಬಂದಿರಲಿಲ್ಲ. ಉಪಾಧ್ಯಾಯ ಬ್ರದರ್ಸ್ ಮಳಿಗೆಯ ಭಾಗವೇ ಆಗಿರುವ ಮೂಲ ಮನೆಯಲ್ಲಿರುವ ಒಂಟಿಗ ವೆಂಕಟರಮಣ ಮಳಿಗೆಯಲ್ಲೇ ಸಿಕ್ಕರು. ಇವರ ಸಾಂಪ್ರದಾಯಿಕ ಸರ್ವ ಸರಕಿನ ಮಳಿಗೆ ಒಂದು ಗ್ರಾಮೀಣ ಬದುಕಿಗೆ ಹಿಡಿದ ಕನ್ನಡಿ. ಅವರ 40ಕ್ಕೂ ಮಿಕ್ಕು ವರ್ಷಗಳ ಅನುಭವ ಯಾವುದೇ ಜನಪದ ಅಧ್ಯಯನಕ್ಕೆ ಬಹು ದೊಡ್ಡ ಸಂಪತ್ತು. ಕುರಿತು ಮಾತಾಡಿ ದಾಖಲಿಸಿದವರು ಇಲ್ಲ. ನಾವಿಂದ ಕೆಲವೇ ಮಿನಿಟುಗಳಲ್ಲಿನ ಅವರ ಮಾಲು ವಹಿವಾಟಿನ ಸಣ್ಣ ವಿವರಣೆ ಇವೆಲ್ಲ ಉಪಾಧ್ಯಾಯರ ಅನುಭವಕ್ಕೆ ನನ್ನ ಭಾಷೆ ಮಾತ್ರ ಕೇಳಿ. ಎರಡು ಗಾಜಿನ ಬರಣಿಗಳಲ್ಲಿ ಮಧ್ಯಮ ಹಾಗೂ ಇರು ಕಿರುಗಾತ್ರದ ಗಾಜಿನ ಗೋಲಿಗಳಿದ್ದವು. ದೊಡ್ಡ ಗಾತ್ರದವಕ್ಕೆ ಬೇಡಿಕೆ ಕಡಿಮೆ. ಮಕ್ಕಳಿಗಿಂದು ಗೋಲಿ ಆಟವೇ ತಿಳಿದಿಲ್ಲ. ಆದರೂ ಊರಿಗೆ ಬಂದ ಹಿರಿಯರು ತಮ್ಮ ಬಾಲ್ಯದ ನೆನಪಿಗಾಗಿ ಮಕ್ಕಳಿಗೆ ಈ ಬಹುವರ್ಣದ ಗೋಲಿಗಳನ್ನು ತೆಗೆಸಿಕೊಡುತ್ತಾರಂತೆ. ಮೊದಲೆಲ್ಲ ಬಹುತೇಕ ಏಕವರ್ಣದಲ್ಲಷ್ಟೇ ಸಿಗುತ್ತಿದ್ದ ಗೋಲಿಗಳು ಭಾರತೀಯವೇ ಇರುತ್ತಿದ್ದವು. ಇಂದಿನ ಆಕರ್ಷಕ ವರ್ಣಗಳ ಗೋಲಿಗಳು ಮೇಡ್ ಇನ್ ಚೈನಾ. ಪುಟ್ಟ ಗೋಲಿಗಳನ್ನು ಚೆನ್ನೆಮಣೆ ಆಟಕ್ಕೂ ಬಳಸುತ್ತಾರಂತೆ. ಮಧ್ಯಮ ಗಾತ್ರದವು ಮೀನ್ ಮನೆಯ ಅಲಂಕಾರಕ್ಕೂ ಹೋಗುವುದಿದೆ. ಉಪಾಯದರು ಇದನ್ನು ವಿವರಿಸುವ ನಡುವೆ 5 ರೂಪಾಯಿಗೆ ಅರವೆ ಬೀಜ ಎಂದ ಗಿರಾಕಿಯೊಂದನ್ನು ಸುಧಾರಿಸಿದ್ದರು. ಅವರ ವಿಖ್ಯಾತ ಹೆರೆಮಣೆ ನೇತು ಬಿದ್ದದ್ದರ ಪಕ್ಕದಲ್ಲೇ ಅಸಂಖ್ಯ ಕ್ಯಾಟರ್ ಪಿಲ್ ಕಾಣಿಸಿತು. ಈ ಕಾಲದಲ್ಲೂ ಅದರ ಅವಶ್ಯಕತೆಯದೇ ಪ್ರತ್ಯೇಕ ಕತೆ ಬಿಡಿ. ಇದು ವೆಂಕಟರಮಣ ಉಪಾಧ್ಯಾಯರದ್ದೇ ಕಮ್ಮಟದ ಒಂದು ಕಿಡಿ. ಹಳೆಗಾಲದ ಮರದ ಕವೆಯನ್ನಿವರು PVCಗೆ ಬದಲಿಸಿದ ಬಗೆ, ಸೈಕಲ್ ಟ್ಯೂಬ್ ಲಾಡಿಗಳಿಗಿಂತ ಎಷ್ಟೋ ಹೆಚ್ಚಿನ ಸ್ಥಿತಿಸ್ಥಾಪಕ ಗುಣವಿರುವ ಭಿನ್ನ ರಬ್ಬರಿನ ಗುಟ್ಟು, ಕಲ್ಲಿಡುವ ಪಟ್ಟಿಯ ಜಾಣ್ಮೆ, ಕೊನೆಗೆ ಬಳಕೆ ಗೊತ್ತಿಲ್ಲದೆ ಆಕರ್ಷಿತನಾಗುವ ಗಿರಾಕಿಗೆ ಇವರು ಕೊಡುವ ಪಾಠ ಇಲ್ಲ, ವಿವರಿಸಿದಷ್ಟೂ ಮುಗಿಯದು. ಇಲ್ಲಿ ಕ್ಯಾಟರ್ಪಿಲ್ಲಿನ ಉಪ ಉತ್ಪನ್ನವಾಗಿ ಉಳಿದ ತುಂಡು PVC ತಳೆದ ಅವತಾರ ನೋಡಿ. ಆ ತುಂಡಿನ ನಡುವಿಗೊಂದು ತೂತ ಮಾಡಿ ಮಾರುದ್ದದ ದಪ್ಪ ಹತ್ತಿಯ ಹಗ್ಗ ಕಟ್ಟಿ ನೇತು ಹಾಕಿದ್ದರು. ದೇವಕಿ ಇದೇನು ಎಂದು ಕೇಳುವುದರೊಳಗೆ ನನ್ನ ಬಗೆಗಣ್ಣಿಗೆ ಬಾಲ್ಯದಲ್ಲಿ ಅಜ್ಜನ ಮನೆಯಲ್ಲಿ ಪೆಟ್ರೋಲ್ ಪಂಪ್ಗಳನ್ನು ಚಾಲನೆಗಿಳಿಸುವ ದೃಶ್ಯ ಕಟ್ಟಿಕೊಂಡಿತು. ಅಷ್ಟರಲ್ಲಿ ಇನ್ನೊಂದು ಗಿರಾಕಿ 10 ರೂಪಾಯಿಗೆ ಅರವೆ ಬೀಜ ಬಂತು. ತರಕಾರಿ ಬೀಜದ ಮಾತು ಬಂದಾಗ, ಹೌದು, ನನ್ನ ಅಪ್ಪಯ್ಯನ ಕಾಲದಲ್ಲಿ ಇಲ್ಲೇ 3 ಕ್ವಿಂಟಾಲ್ನವರೆಗೂ ಕೆಲವು ಬೀಜಗಳ ದಾಸ್ತಾನು ಮಾರಾಟ ನಡೀತಿತ್ತು ಎಂದು ಉಪಾಧ್ಯಾಯರು ಹೇಳಿದ್ದು ಮತ್ತೊಂದು ಬೆರಗು. ಅವರಲ್ಲಿದ್ದ ಬೀಡು ಕಬ್ಬಿಣದ ಅಪ್ಪದ ಗುಳಿ, ಇಲಿ ಕತ್ತರಿ, ಟೀ ಚಿಬ್ಲಿ, ಜಾನುವಾರು ಗಂಟೆ, ಲೈಟರ್, ಹೀಗೆ ಒಂದೊಂದರ ವಿಕಾಸ, ವರ್ತಮಾನದ ಕೊರತೆ, ಉತ್ತಮಿಕೆಗೆ ತಯಾರಕರಲ್ಲಿನ ಉದಾಸೀನ, ಸರಿಯಾದೊಂದಕ್ಕೆ ಹಕ್ಕೊತ್ತಾಯ ಮಂಡಿಸುವಲ್ಲಿನ ಗಿರಾಕಿಗಳ ಅಜ್ಞಾನ, ಉಪಾಧ್ಯಾಯರು ಮಾತಿನ ಲಾರಿಯಲ್ಲಿ ಹೇಳುತ್ತಿದ್ದಂತೆ ಸ್ವಾರಸ್ಯದಲ್ಲಿ ನಾವು ಮುಂದೆ ಹೋಗುವುದೇ ಮರೆತೀತೆಂದು ಹೆದರಿ ಸಂವಾದ ತುಂಡು ಮಾಡಿದೆ. ಸಾಲಿಗ್ರಾಮದಿಂದ ಸುಮಾರು 6-8 ಕಿಲೋಮೀಟರ್ ಮುಂದೆ ಹೆದ್ದಾರಿಯಲ್ಲಿ ಸಿಗುವ ಕುಂಬಾಸಿಯಲ್ಲಿ ಬಲಕ್ಕಿರುವ ಬಹು ಪ್ರಚಾರದಲ್ಲಿರುವ ಕ್ಷೇತ್ರ ಆನೆಗುಡ್ಡೆ ವಿನಾಯಕನದ್ದು. ದೇವದರ್ಶನ ಪುಣ್ಯ ಸಂಪ್ರಾಪ್ತಿಗಳಲ್ಲಿ ನಮಗೇನೂ ಆಸಕ್ತಿ ಇಲ್ಲ. ಆದರೆ ಬಹುದೊಡ್ಡ ಜನವರ್ಗದ ನಂಬಿಕೆಯ ನೆಲೆ ಮತ್ತು ಅಪರಿಮಿತ ಆರ್ಥಿಕ ಮತ್ತು ಸಾಮಾಜಿಕ ಪ್ರಭಾವಗಳ ನೆಲೆಯಲ್ಲಿ ಅವುಗಳನ್ನು ನೋಡುವಲ್ಲಿ, ಅಲ್ಲಿನ ಆಚಾರಗಳನ್ನು ತಿಳಿದುಕೊಳ್ಳುವಲ್ಲಿ ನಮ್ಮ ಆಸಕ್ತಿ ಎಂದೂ ಹಿಂಗಿದ್ದಿಲ್ಲ. ನಾವು ಬಹುಕಾಲ ಹಿಂದೆ ನೋಡಿದಾಗ ಕಿರುಗುಡ್ಡೆಯ ನೆತ್ತಿಯಲ್ಲಿ ಭಾರೀ ತೋಪಿನ ನಡುವೆ ಇದ್ದ ಸಾಮಾನ್ಯ ಗುಡಿ ಇಂದು ಭರ್ಜರಿ ವಿಸ್ತರಣೆ ಕಂಡಿದೆ. ಶುದ್ಧ ಡಾಮರುದಾರಿ, ಇಂಟರ್ಲಾಕಿನ ನೆಲ ಹಾಸು ವ್ಯಾಪಿಸಿ ತೋಪನ್ನೆಲ್ಲ ಶಿಸ್ತುಬದ್ಧ ವಾಹನ ತಂಗುದಾಣವಾಗಿಸಿದ್ದರು. ಅದರಲ್ಲೂ ಪೂಜೆಗಾಗಿಯೇ ಬರುವ ವಾಹನಗಳಿಗಾಗಿ ಭರ್ಜರಿ ಮಾಡು ನಿಲ್ಲಿಸಿದ್ದು ಗಮನ ಸೆಳೆಯುವಂತಿತ್ತು. ಎಷ್ಟೋ ನಿಜ ವಾಹನ ಸಮ್ಮಾನ ತಾಣ ಅರ್ಥಾತ್ ಗ್ಯಾರೇಜುಗಳಿಗಿಲ್ಲದ ಈ ಭಾಗ್ಯ ಇಲ್ಲಿ ಕೇವಲ ಅದರ ಮಾಲೀಕರ ಮನೋಕಾಮನೆಗಾಗಿ ಒದಗುತ್ತಿರುವುದು ಕಂಡು ನಗು ಬಂತು. ಲೋಹಕ್ಕೆ ತುಕ್ಕು ತರುವ ಕುಂಕುಮಾದಿ ನಾಮ, ಚಾಲಕನ ದೃಷ್ಟಿ ಮರೆ ಮಾಡುವ ಬಾಳೆ ಪುಷ್ಪಾದಿ ಅಲಂಕಾರಗಳು, ತಾಯಿತವಾಗಿ ವ್ಯರ್ಥವಾಗುವ ಮೆಣಸು, ನಿಂಬೆ, ಕುಂಬಳಾದಿ ತರಕಾರಿಗಳ ಯಾದಿ ಮಾಡುತ್ತಾ ವಠಾರದಲ್ಲಿ ಒಂದು ಸುತ್ತು ತೆಗೆದವು. ಗರ್ಭಗುಡಿಯ ಪ್ರದಕ್ಷಿಣೆ ಸುತ್ತಿನಲ್ಲಿ ಗೋಡೆಯ ಮೇಲೆ ಗಣೇಶ ಪುರಾಣದ ಭಿತ್ತಿ ಚಿತ್ರಗಳಿದ್ದವು. ಅವು ಭಕ್ತಾದಿಗಳ ನಿರಂತರ ಸ್ಪರ್ಶದಿಂದ ತೈಲ ಗಂಧಾದಿ ಲೇಪಗಳು ಮಾಡುವುದಿದೆ ಮುಕ್ಕಾಗದಂತೆ ಗಾಜಿನ ಮರೆ ಕಟ್ಟಿದ್ದರು. ಆದರೆ ಅದರ ಮೇಲಾದರೂ ಸೈ ಎಂದು ಕೈ ಮುಟ್ಟಿಸುವವರು, ಮೃದುವಾಗಿ ತಲೆ ಹೆಟ್ಟುವವರನ್ನು ನೋಡಿ ಅಬ್ಬಾ ಅನ್ನಿಸಿತು. ನಮ್ಮನೆ ಸಮೀಪದ ಕರಂಗಲ್ಪಾಡಿ ಈಶ್ವರನ ಗುಡಿ ಎದುರು ಇಂಥ ಹಲವು ಸರ್ಕಸ್ಗಳನ್ನು ನಾನು ನಿತ್ಯ ಕಾಣುತ್ತಿರುತ್ತೇನೆ. ಇಂಥವನ್ನೆಲ್ಲ ನೆನೆಸುವಾಗ ದೇವರು ಇರಬೇಕಿತ್ತು ಎಂದು ಅನ್ನಿಸಿಬಿಡುತ್ತದೆ. ಪ್ರಾಕೃತಿಕ ಬಲಗಳಿಗೆ ಅತೀತವಾದ ಆಶಯವೊಂದಕ್ಕೆ ತೆತ್ತುಕೊಂಡ ಈ ಭಕ್ತಿ ಎಷ್ಟು ದೊಡ್ಡ ಮೌಢ್ಯವಾದರೂ ದೊಡ್ಡದೇ ಎನ್ನುವುದರಲ್ಲಿ ಸಂಶಯವಿಲ್ಲ. ಕೋಟೇಶ್ವರದಿಂದ ಮುಂದೆ ಕುಂದಾಪುರಕ್ಕೂ ತುಸು ಹಿಂದೆ ನಾವು ಹೆದ್ದಾರಿ ಬಿಟ್ಟು ಬಲಕ್ಕೆ ಹೊರಳಿಕೊಂಡೆವು. ನಮ್ಮ ಮುಂದಿನ ಲಕ್ಷ್ಯ ಕಮಲಶಿಲೆ. ಮಂಗಳೂರಿನ ಆಸುಪಾಸಿನಲ್ಲಿ 1980 ದಶಕದಲ್ಲಿ ನಾನು ತಂಡ ಕಟ್ಟಿಕೊಂಡು ತೀವ್ರವಾಗಿ ನಡೆಸಿದ ಗುಹಾನ್ವೇಷಣೆಗಳ ಕಾಲದಲ್ಲಿ ಸದಾ ಕೇಳುತ್ತಿದ್ದ ಹೆಸರು ಈ ಕಮಲಶಿಲೆ. ನಮ್ಮ ದಾರಿಯಲ್ಲಿ ಅದಕ್ಕೆ ಕವಲೊಡೆಯುವ ನೆಲೆ ಸಿದ್ದಾಪುರ. ಇದು ಪಶ್ಚಿಮ ಘಟ್ಟದ ನೇರ ತಪ್ಪಲು, ಹುಲಿಕಲ್ ಘಾಟಿಯ ಆರಂಭ ಬಿಂದು. ವರಾಹಿ ಜಲವಿದ್ಯುದಾಗಾರಕ್ಕೆ ಹೋಗುವುದಿದ್ದರೂ ಸಿದ್ದಾಪುರ ಪ್ರಮುಖ ಕೈಕಂಬ. ಸುಮಾರು 30 ವರ್ಷಗಳಿಂದ ನದಿ ಜೋಡಣೆಯ ಹೆಸರಿನಲ್ಲಿ ಕೋಟ್ಯಂತರ ಸಾರ್ವಜನಿಕ ಹಣ ಪೋಲು ಮಾಡಿ ಪರಿಸರವನ್ನು ಇನ್ನಿಲ್ಲದಂತೆ ಕೆಡಿಸಿ ಇಂದಿಗೂ ಒಂದು ಹನಿ ಸರಿಯಾಗಿ ಹರಿಸಲಾಗದ ಕುಪ್ರಸಿದ್ಧ ವಾರಾಹಿ ನೀರಾವರಿ ಯೋಜನೆಯ ಮೂಲ ನೆಲೆಯೂ ಇದೆ ಸಿದ್ದಾಪುರ. ಇಲ್ಲಿಂದ 1 ಕಿಲೋಮೀಟರ್ ಮುಂದೆ ಮುಖ್ಯ ದಾರಿ ಬಿಟ್ಟು ಎಡಗವಲು ಹಿಡಿದರೆ ಸುಮಾರು 7 ಕಿಲೋಮೀಟರ್ ಅಂತರದಲ್ಲಿ ಕಮಲಶಿಲೆ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಆರಾಧ್ಯ ನೆಲೆ. ಕುಬ್ಜಾ ನದಿ ತೀರದಲ್ಲಿ ದಿಟ್ಟ ಬೆಟ್ಟದ ಬುಡಕ್ಕಂಟಿಕೊಂಡು ದಟ್ಟ ಕಾಡನ್ನು ಹೊದ್ದುಕೊಂಡು ಕುಳಿತಂತಿರುವ ಕ್ಷೇತ್ರ ಕಮಲಶಿಲೆ. ಆ ಪ್ರಾಕೃತಿಕ ಸನ್ನಿವೇಶಕ್ಕೆ, ಪುರಾಣ ಹೇಳಿಕೊಳ್ಳುವ ಪ್ರಾಚೀನತೆಗೆ, ಏನೂ ಒಪ್ಪದ ಅಭಿವೃದ್ಧಿಗಳ ಸುಳಿಯಲ್ಲಿ ಸಿಕ್ಕ ದೇವಳ ನೀರಸವಾಗಿ ತೋರಿತು. ಎದುರಿನ ಅಂಗಡಿ ಮುಂಗಟ್ಟುಗಳು, ಸಿಮೆಂಟ್ ಗ್ರಿಲ್ಗಳ ಕಟಕಟ ಸಹಿತವಾದ ಒಂದು ಮಾಳಿಗೆ, ಅಂಚಿನ ಮಾಡಿನ ಉದ್ದನ್ನ ಕಟ್ಟಡ ಯಾವುದೋ ಹಳೆಗಾಲದ ವಿದ್ಯಾರ್ಥಿ ನಿಲಯ ನೆನಪಿಸುವಂತಿತ್ತು. ಅಂಗಡಿಗಳಲ್ಲಿನ ಪೂಜಾ ವಸ್ತುಗಳು, ಬೋರ್ಡುಗಳು ಮತ್ತು ಹಂಚಿನ ಮಾಡನ್ನು ಮೀರಿ ಹಿಂದಿನಿಂದ ಸಣ್ಣದಾಗಿ ಇಣುಕುವ ಗರುಡಗಂಬದ ತಲೆಯಲ್ಲದಿದ್ದರೆ ಹೊಸಬರು ದೇವಳ ಎಲ್ಲಿ ಎಂದು ಕೇಳುವ ಸ್ಥಿತಿ. ವಠಾರದ ಶುಚಿ ನೋಡಿಕೊಳ್ಳುವವರು ಕಾಂಕ್ರೀಟ್ ಹಾಕಿದ ಅಂಗಳ ಗುಡಿಸಿ ತೆಗೆದ ಪ್ಲಾಸ್ಟಿಕ್ ಆದಿ ಕಸವನ್ನು ಶಿಸ್ತಿನಲ್ಲಿ, ಬಹುಶಃ ಮಾಮೂಲಿನಂತೆ, ಪವಿತ್ರ ಕುಬ್ಜಾ ನದಿಯ ಮಡಿಲು ತುಂಬಿದಾಗಂತೂ ನಮಗೆ ಅಯ್ಯೋ ಅನ್ನಿಸದಿರಲಿಲ್ಲ. ಆದರೆ ಪರಿಸರ ಪಾಠಕ್ಕಿಳಿದು ನಮ್ಮ ಕ್ಷಣಕಾಲದ ಭೇಟಿಯ ಲಕ್ಷ್ಯ ಅಂದರೆ ಗುಹಾದರ್ಶನ ಕಳೆದು ಹೋಗುವ ತಪ್ಪು ಮಾಡದೆ ಮೌನಿಯಾಗುಳಿದೆ. ಕಾರು ಚಪ್ಪಲಿ ಹೊರಗೆ ಬಿಟ್ಟು ದೇವಳದ ಮೊದಲ ಆವರಣದ ಒಳ ನಡೆಯುತ್ತಿದ್ದಂತೆ ಗಂಡಸರು ಹಂಗೆ ಬನಿಯನ್ನು ತೆಗೆಯಬೇಕು, ದೇವಳದ ಪಾರಯವನ ಫರ್ಮಾನು ಹೊರಟಿತು. ಮತ್ತೆ ಮನದಲ್ಲೊಂದು ಹೆದ್ದರೆ ಪ್ರತಿಭಟನೆ ಇದ್ದು ದುತ್ತನೆದ್ದಿತು. ಅದನ್ನಲ್ಲೇ ಅದುಮಿಕೊಂಡು ನಿಂತು, ದೇವಳದ ಒಳಗಿನ ಗುಹೆಗೆ ಪ್ರವೇಶ ಇದೆಯಲ್ಲವೇ ಎಂದು ಆತನನ್ನೇ ಕೇಳಿದೆ. ಇಲ್ಲಿ ದೇವಸ್ಥಾನ ಮಾತ್ರ, ಗುಹೆಗೆ ನೀವು ಬಂದ ದಾರಿಯಲ್ಲೇ 1 ಕಿಲೋಮೀಟರ್ ಮೇಲೆ ಹೋಗಬೇಕು, ಅದಕ್ಕೆ ಟಿಕೆಟ್ ಮತ್ತು ಮಾರ್ಗದರ್ಶಿಯನ್ನು ಮಾತ್ರ ಆಫೀಸ್ನಲ್ಲಿ ಕೊಡುತ್ತಾರೆ ಎಂದ. ಅಂಗಿ ಕಳಚಲು ತೊಡಗಿದ್ದ ನಾನು ಕೂಡಲೇ ಹಿಂದಡಿಯಿಟ್ಟೆ. ಒಳಗಿನ ಕಟ್ಟೆಯೊಂದರಲ್ಲಿ ಕುಳಿತ ಭಟ್ಟರು, ಪಹರೆಯವನು ನನ್ನನ್ನು ದೂರದೂರನೇ ನೋಡಿದರು. ಅವರನ್ನು ತುಸು ತಣಿಸುವಂತೆ ದೇವಕಿಯೊಬ್ಬಳೆ ಚುರುಕಾಗಿ ಒಳಗೆ ಒಂದು ಸುತ್ತು ಹಾಕಿ ಬಂದಳು. ಅಷ್ಟರೊಳಗೆ ನಾನು 25 ರೂಪಾಯಿ ತೆತ್ತು ಗುಹಾ ಟಿಕೆಟ್ ಖರೀದಿಸಿ ಮಾರ್ಗಸೂಚನೆ ಪಡೆದಿದ್ದೆ. ಕಾರೇರಿ ಸಿದ್ದಾಪುರದಿಂದ ನಾವು ಬಂದ ದಾರಿಯಲ್ಲೇ ಸುಮಾರು 1 ಕಿಲೋಮೀಟರ್ ಮುಂದೆ ಹೋದೆವು. ಕಗ್ಗಾಡು ಮತ್ತು ಪಕ್ಕಾ ಏರುದಾರಿ. ಆದಿಸ್ಥಳ ಗುಹಾಲಯ ಎಂದು ಬೋರ್ಡ್ ಕಂಡಲ್ಲಿ ಎಡದ ಮಣ್ಣ ದಾರಿ ಅನುಸರಿಸಿದೆವು. 100 ಮೀಟರ್ನಲ್ಲೇ ನಿರ್ಜನ ಕಾಡಿನ ಪರಿಸರದಲ್ಲೇ ದೇವಳ ಸೂಚಿಸಿದ್ದ ಮಾರ್ಗದರ್ಶಿ ರಾಘು ನಮ್ಮನ್ನು ಸ್ವಾಗತಿಸಿದ. ಸ್ಥಳ ಮರ್ಯಾದೆಯಂತೆ ಕಾರು ಚಪ್ಪಲಿ ಬಿಟ್ಟು ಆತ ಕೊಟ್ಟ ಹೆಚ್ಚುವರಿ ಟಾರ್ಚ್ ಹಿಡಿದು ನಮ್ಮಲ್ಲೂ ಒಂದಿತ್ತು. ಸ್ವಲ್ಪ ನಡೆದು ಗಟ್ಟಿ ಮುರಕಲ್ಲಿನ ಹಾಸಿನ ದಾರಿ ಒರಟೊರಟಾಗಿಯೇ ಇತ್ತು. ಅಲ್ಲೇ 100 ಅಡಿ ಮುಂದೆ ಎದ್ದು ಕಾಣುವಂತೆ ಒಂದು ಸಣ್ಣ ಹಂಚಿನ ಮನೆಯಂತ ರಚನೆ ಇತ್ತು. ಅದು ಬಹುಶಃ ಸ್ಥಳೀಯ ಉಸ್ತುವಾರಿಯ ಉಗ್ರಾಣವಿರಬೇಕು. ಸಮೀಪಿಸಿದಾಗ ಅದರ ಅಂಗಳದಲ್ಲೇ ಎನ್ನುವಂತೆ ಮುರಕಲ್ಲಿನ ನೆಲ ವಿಸ್ತಾರವಾಗಿ ಬಿರಿದು ಗುಹಾದ್ವಾರವನ್ನು ಕಾಣಿಸಿತ್ತು. ದಕ್ಷಿಣ ಕನ್ನಡ ವಲಯದಲ್ಲಿ ನಾನು ಈವರೆಗೆ ಕಂಡ ಪ್ರಾಕೃತಿಕ ಮುರಕಲ್ಲ ಸವಕಳಿ ಮಾಟೆಗಳಿಗಿಂತ ಕಮಲಶಿಲೆಯ ಗುಹಾಲಯ ಏನೂ ಭಿನ್ನವಲ್ಲ. ಮುರಕಲ್ಲು ಅಥವಾ ಜಂಬಿಟ್ಟಿಗೆ ಎಂದೆಲ್ಲ ಪರಿಚಿತವಿರುವ ಗಟ್ಟಿ ಮಣ್ಣಿನೊಡನೆ ಶೇಡಿ ಅಥವಾ ಮಿಳಿಯ ಮಿದು ಮಣ್ಣು ಹಾಸುಹೊಕ್ಕಾಗಿರುವುದು ನಮಗೆಲ್ಲ ತಿಳಿದಿರುವ ಪ್ರಾಕೃತಿಕ ಸತ್ಯ. ಈ ಶೇಡಿ ಯುಗಾಂತರಗಳ ನೀರಿನ ಸವಕಳಿಯಲ್ಲಿ ತೊಳೆದು ಹೋಗಿ ಉಳಿದ ಪೊಳ್ಳುಗಳೇ ಗುಹೆಗಳು. ಅವುಗಳಲ್ಲಿ ಮನುಷ್ಯ ಪ್ರವೇಶದ ಸಾಧ್ಯತೆ ಇರುವವನ್ನು ಹಲವು ಕಡೆಗಳಲ್ಲಿ ಕಂಡುಕೊಂಡಂತೆ ಇಲ್ಲೂ ಭಯಾಧಾರಿತ ಭಕ್ತಿಯಲ್ಲಿ ಗುಹಾಲಯವೆಂದು, ಯಾವ್ಯಾವುದೋ ತೀರ್ಥಕ್ಷೇತ್ರಗಳಿಗೆ ಭೂಗತ ಮಾರ್ಗ ಎಂದು ಸ್ಥಳ ಪುರಾಣ ಕಟ್ಟಿಕೊಂಡಿದ್ದಾರೆ. ನಾವು ಪುರಾಣದ ವಿವರಗಳನ್ನು ಕೇಳದೆ, ನಮ್ಮ ತಿಳುವಳಿಕೆಯನ್ನು ರಾಘುವಿಗೆ ತಿಳಿಸಲು ಹೋಗದೆ, ಕೇವಲ ಗುಹಾಲಯದ ಪ್ರಾಕೃತಿಕ ಸತ್ಯವನ್ನಷ್ಟೇ ಗ್ರಹಿಸುವ ಉತ್ಸಾಹದಲ್ಲಿ ರಾಘು ಅನುಸಾರಿಗಳಾದೆವು. ಗುಹೆಗೆ ಗುಡ್ಡೆಯ ಮಳೆಗಾಲದ ನೀರಿಳಿಯುವ ಜಾಡು ತಪ್ಪಿಸಿ ಓರೆಯಲ್ಲಿ ಹಗುರಕ್ಕೆ ಇಳಿಮೆಟ್ಟಿಲು ಕಡಿದಿದ್ದರು. ಅದಕ್ಕೆ ಹೊರಗಿನ ಕಲ್ಲು ಸಿಮೆಂಟ್ ಆದಿ ಯಾವುದೇ ಅನ್ಯ ಉಪಚಾರಗಳನ್ನು ನಡೆಸಿಲ್ಲ. ಹಾಗಾಗಿ ನೀರಪಸೆ ಮಿದು ಮಣ್ಣಿನ ಅಸ್ಪಷ್ಟ ಜಾಡುಗಳಲ್ಲಿ ಜಾರದಂತೆ ಜಾಗ್ರತೆಯಿಂದ ಪದ ಊರುತ್ತಾ ಗುಹೆಯ ಅಂಧಕಾರದಲ್ಲಿ ಸೇರಿಕೊಂಡೆವು. ಗುಹೆ ನಮ್ಮ ಆಯಾ ಅಳತೆಗಳ ಯಾವುದೇ ನಿರ್ದಿಷ್ಟ ವಿವರಣೆಗೆ ದಕ್ಕದಂತೆ ವ್ಯಾಪಿಸಿತ್ತು. ನಮ್ಮ ಭಾಷೆಯಲ್ಲಿ ಹೇಳುವುದಿದ್ದರೆ ಅಲ್ಲಿನ ನೆಲ, ಗೋಡೆ, ಮಾಡು ಮತ್ತು ಹಲವು ಕವಲುಗಳೆಲ್ಲ ಸವಕಳಿಯಲ್ಲಿ ನಿಧಾನಿಯಾದ ಮುರಕಲ್ಲಿನದೇ. ಮನುಷ್ಯ ಸುಲಭವಾಗಿ ಸಂಚರಿಸಬಹುದಾದಷ್ಟು ಉದ್ದಗಲ ಒದಗಿಸುವ ಮುಖ್ಯ ಪೊಳ್ಳ ಜಾಡಿನಲ್ಲಿ ಸುಮಾರು 50-100 ಮೀಟರ್ನಷ್ಟು ಒಳಗಿನವರೆಗೆ ಮಾತ್ರ ಭಕ್ತಾದಿಗಳು ಓಡಾಡುವುದು, ಒಂದೆರಡು ಕಡೆ ತೀರಾ ಸರಳ ಪೂಜಾ ಕಾರ್ಯ ನಡೆಸುವುದು ಕಾಣಿಸುತ್ತದೆ. ನಾವು ಅಷ್ಟೇ ಗುಹೆಯನ್ನು ಅನುಭವಿಸಿ ಬಂದೆವು. ಒಂದಷ್ಟು ಉದ್ದಕ್ಕೆ ತೆಳು ನೀರಿನ ಹರಿವು, ಒಂದೆರಡು ಕಡೆ ತುಸು ತಾಯಿ ತಗ್ಗಿಸಿ ನಡೆವಂತೆ ತಗ್ಗಿದ ಮಾಡು, ನೆಲದಲ್ಲಿ ಕರಗಿ ಹೋಗದ ಮಣ್ಣದೆಣ್ಣೆ, ಎಂದೆಂದೋ ಕಳಚಿ ಬಿದ್ದಿರಬಹುದಾದ ಕಲ್ಲ ಗುಂಡುಗಳಲ್ಲಿ ಕೆಲವನ್ನು ಬಳಸಿ ಕೆಲವನ್ನು ಹತ್ತಿಳಿದು ಸುತ್ತಿದ್ದೆವು. ಇನ್ನೂ ಮಳೆಗಾಲದ ತಂಪು ವಾತಾವರಣದಲ್ಲಿದ್ದುದರಿಂದ ಒಳಗಿನ ತೇವಾಂಶದ ಪರಿಣಾಮದ ಬಿಸಿ ನಮ್ಮನ್ನು ಕಾಡಲಿಲ್ಲ. ಬಾವಲಿ ಮೂರಿ ಮಾತ್ರ ದಟ್ಟವಾಗಿ ಮೂಗಿಗಡರುತ್ತಿತ್ತು. ಎತ್ತರದ ಛತ್ತುಗಳಲ್ಲಿ ನೇತು ಬಿದ್ದ ಸಾವಿರಾರು ಬಾವಲಿಗಳು ನಮ್ಮ ಟಾರ್ಚ್ಗಳ ಬೆಳಕೋಲು ಕುಟ್ಟಿದಂತೆಲ್ಲ ಭರ್ರೆಂದು ಸ್ಥಳಾಂತರಗೊಳ್ಳುತ್ತಾ ಹಾರಾಟ ನಡೆಸಿದ್ದವು. ನೆಲದ ಸಹಜ ಕೆಂಪನ್ನು, ನೀರಿನ ಶುದ್ಧವನ್ನು ಅವುಗಳ ಹಿಕ್ಕೆಯ ಕರಿ, ಗುಡ್ಡೆ, ತೊಳೆದು ಬಂದಿರಬಹುದಾದ ಕಸ ಮರೆಸಿತ್ತು. ಒಂದೆರಡು ಚಿನ್ನಗಳ ಮೇಲೆ ಸಣ್ಣ ಪುಟ್ಟ ಕಗ್ಗಲ್ಲೋ ಮೂರ್ತಿಯೋ ಇಟ್ಟು ಪೂಜಿಸಿದ್ದರು. ಬೆಳ್ಳಿಯಂತೆ ತೋರುತ್ತಿದ್ದ ಪೂಜಾ ಸಲಕರಣೆಗಳು, ಕೆಲವು ದೊಡ್ಡ ನೋಟುಗಳು, ಇದ್ದ ಆರತಿ ತಟ್ಟೆ, ಕೈ ಮುಗಿಯುವುದು, ತೀರ್ಥ ಕುಂಕುಮಾದಿಗಳ ತಟ್ಟೆ ನಾವು ಹೋಗಲಿಲ್ಲ. ಅವಕ್ಕೆಲ್ಲ ನಮ್ಮದೇನಿದ್ದರೂ ಹಾರು ನೋಟ ಮಾತ್ರ. ಮಾರ್ಗದರ್ಶಿ ಎಲ್ಲೆಡೆಗಳಂತೆ ಉದ್ಭವ ಮೂರ್ತಿಗಳ ಕಾರಣಿಕ ಕವಲು ಗುಹೆಗಳ ನಿಗೂಢ ಮಹಿಮೆಗಳನ್ನು ಬಿತ್ತರಿಸಲು ಉತ್ಸುಕನಾಗಿದ್ದ. ಅದು ನಮಗೆ ಬೇಕಿರಲಿಲ್ಲ. ಒಂದು ಹಂತದ ನಂತರ ತುಸು ತೀವ್ರ ಇಳುಕಲಿದ್ದುದರಿಂದ ಸಾಮಾನ್ಯರು ಮುಂದುವರಿಯಲು ಹೆದರುವಂತೆ ಇತ್ತು. ಅದರಾಚೆಗೆ ಮಹಾಯೋಗಿ ವರದಳ್ಳಿ ಶ್ರೀಧರ ಸ್ವಾಮಿಗಳಿಗೂ ಹೋಗಲಾಗಲಿಲ್ಲ. ಇನ್ನು ನಾವೇನು ಬಿಡಿ ಎಂದು ರಾಘು ನಮ್ಮನ್ನು ವಾಪಸ್ ಹೊರಡಿಸಿದ್ದ. ಒಳಗೆ ಹೋಗುವಾಗಲೇ ನಮ್ಮ ನಾಸ್ತಿಕ್ಯ ಕಂಡು ಒಮ್ಮೆ ಆತ ಬೇಗ ಹೊರಗೆ ಹೋಗಬೇಕು, ದೈವಿ ಶಕ್ತಿಗಳ ಮುನಿದರೆ ಏನೂ ಆಗಬಹುದು ಎಂದು ನಮ್ಮಲ್ಲಿ ಭಯಬಿತ್ತಲು ನೋಡಿದ್ದ. ಆಗ ನಾನು ಸಣ್ಣದಾಗಿ ನಾನಿಂಥ 30-ಕ್ಕೂ ಮಿಕ್ಕು ಗುಹೆಗಳನ್ನು ಶೋಧಿಸಿದ್ದನ್ನು ಹೇಳಿದೆ. ಈ ರಚನೆಗಳೆಲ್ಲ ಮಳೆಗಾಲದಷ್ಟು ಉಳಿಗಾಲಗಳಲ್ಲಿ ಅಸ್ಥಿರವಲ್ಲ ಎಂದು ಸಮಾಧಾನಿಸಿದ್ದೆ. ಆದರೂ ಆತ ಮುಂದುವರಿದು, ಇಲ್ಲಿ ಎತ್ತ ಕತ್ತಲಿತ್ತು ಅಂತ ಅಂದಾಜುಂಟಾ ಎಂದೇ ಕೇಳಿದ. ನಮಗೆ ಅದೇನು ಹೊಸತಲ್ಲ. ಆದರೂ ಆತನ ತೃಪ್ತಿಗಾಗಿ 1 ಮಿನಿಟ್ ಮೂವರೂ ಟಾರ್ಚ್ ಆರಿಸಿ ನಿಂತದ್ದು ಆಯಿತು. ಈ ಎಲ್ಲದರ ಕೊನೆಯಲ್ಲಿ ನಮ್ಮ ಭಯ ಭಕ್ತಿಗಳ ಪ್ರತಿಕ್ರಿಯೆ ಏನೂ ಕಾಣದೆ ಆತ ನಿರಾಶನಾಗಿರಬೇಕು. ಹಾಗಾಗಿ ಕೊನೆಯ ಅಸ್ತ್ರವಾದ ದೈನ್ಯಾನುಸಂಧಾನ ನಡೆಸಿದ. ಇಲ್ಲಿನ ಶುಚಿ, ಪೂಜೆ, ಟಾರ್ಚುಗಳ ಖರ್ಚು ತನ್ನದೇ. ಜನ ಏನೂ ಭಾರಿ ಬರುವುದಿಲ್ಲ, ತನಗೆ ಸಂಬಳ ಇಲ್ಲ, ಇಲ್ಲಿನ ಭಕ್ತಿಯಷ್ಟೇ ತನ್ನ ಆದಾಯ ಇತ್ಯಾದಿ ಇತ್ಯಾದಿ. ನಾನು ದೇವಳದ 25 ರೂಪಾಯಿ ಟಿಕೆಟ್ ತೋರಿದ ಮೇಲೆ ಆತನ ನಿರಾಶೆ ಹೆಚ್ಚಿರಬೇಕು, ವ್ಯಾಪಾರ ಗಿಟ್ಟುವುದಿಲ್ಲ ಎಂದನ್ನಿಸಿರಬೇಕು. ಅದಕ್ಕೆ ಸರಿಯಾಗಿ ನಾವು ಮತ್ತೆ ಹೊರದ್ವಾರ ಸಮೀಪಿಸಿದ್ದೆವು. ಅದರ ಬೆಳಕಿಂಡಿಯಲ್ಲಿ ಯಾರೋ ಸುಳಿದದ್ದು ಕಾಣಿಸಿತು. ಸರಿ, ಬೇಗ ಹೋಗುವ, ಬೇರೆಯವರು ನೋಡಲು ಬಂದಿದ್ದಾರೆ ಎಂದು ನಮ್ಮನ್ನು ಅವಸರಿಸಿದ. ನಮಗಾದರೂ ಅಲ್ಲೇ ಬೇರು ಬಿಡುವ ಉತ್ಸಾಹವೇನೂ ಇಲ್ಲದರಿಂದ ಆತನಿಗೆ 10 ರೂಪಾಯಿ ಇನಾಮ್ ಕೊಟ್ಟು ಟಾರ್ಚ್ ಮರಳಿಸಿ ಮತ್ತೆ ಕಾರ್ಯೇರಿದೆವು. ಈ ಪ್ರವಾಸ ಕಥನ ಬರೆಯುವ ಕಾಲಕ್ಕೆ ಅಂತರ್ಜಾಲದಲ್ಲಿ TV9 2011 ಇದೇ ಗುಹಾಲಯದ ಕುರಿತೊಂದು ವಿಸ್ತೃತ ಕತೆ ಕಟ್ಟಿದ್ದು ನೋಡುವ ಅವಕಾಶ ಸಿಕ್ಕಿತು. ಆದರೆ ಅದು TV ಚಾನೆಲ್ಗಳ ಹೊಲಸು ಮಾದರಿಗೆ ಇನ್ನೊಂದು ಸೇರ್ಪಡೆಯಷ್ಟೇ ಆಗಿತ್ತು. ಅದು ಅತ್ತ ರಕ್ಕಸಮರ್ದಿನಿಯ ಪುರಾಣದ ಚಂದವನ್ನೂ ಇತ್ತ ಪ್ರಾಕೃತಿಕ ಅದ್ಭುತದ ಅನಾವರಣವನ್ನೂ ಮಾಡದೆ ಕೆಟ್ಟ ಧ್ವನಿಯಲ್ಲಿ ಉತ್ಪ್ರೇಕ್ಷೆಗಳ ಬಲದಲ್ಲಿ ತೀರಾ ದುರ್ಬಲವಾದ ಹುಲಿ ಪವಾಡವನ್ನು ಕಟ್ಟಲು ಹೋಗಿ ಹೊಲಸು ಮಾಡಿಕೊಂಡಿತ್ತು. ನನ್ನ ಗುಹಾಶೋಧದ ಮಾಲಿಕೆ, ಮುಖ್ಯವಾಗಿ ಜಾಂಬ್ರಿಯ ಕುರಿತು ಬೆಳೆದ ದಾರಿ ತಪ್ಪಿದ ವಾದ ಸರಣಿ ನೆನಪಾಗಿ ಮನಸ್ಸು ರೋಸಿಹೋಯಿತು. 30 ವರ್ಷಗಳ ಹಿಂದೆ ಪತ್ರಿಕಾ ಮಾಧ್ಯಮ ನಮಗೆ ವಸ್ತುನಿಷ್ಠ ಪ್ರತಿಪಾದನೆಗೆ ಧಾರಾಳ ಅವಕಾಶ ನೀಡಿತ್ತು. ಆದರೂ ನಾವೆಲ್ಲೂ ಪರನಿಂದೆ ನಡೆಸಲಿಲ್ಲ. ಒಂದೆರಡು ಕಡೆ ನಮಗೆ ಪ್ರತಿರೋಧ ಕಾಣಿಸಿತ್ತು. ಬದಲಿಗೆ ಇಂದಿನ TV ಚಾನೆಲ್ಗಳು ಇದ್ದಿದ್ದರೆ ನಾವು ಬದುಕಿ ಉಳಿಯುತ್ತಿರಲಿಲ್ಲ. ಹೀಗೆ ಉಂಟು. ಸಿದ್ದಾಪುರಕ್ಕೆ ಮರಳಿ ಮತ್ತೆ ಸಾಗರದತ್ತ, ಅಂದರೆ ಘಾಟಿ ಏರ ಹೊರಟೆವು. ಬಳ್ಳಾರಿ ಗಣಿಧಣಿಗಳ ಹಾವಳಿಯಲ್ಲಿ ಕಿತ್ತು ಕುಲಗೆಟ್ಟು ಹೋಗಿದ್ದ ಹುಲಿಕಲ್ ಘಾಟಿ ಇಂದು ಸುಮಾರು 1/2 ಒಳ್ಳೆಯ ಡಾಮರು ಮತ್ತಷ್ಟೇ ಕಾಂಕ್ರೀಟ್ ಕಂಡು ಉತ್ತಮ ಸ್ಥಿತಿಯಲ್ಲಿದೆ. ಆದರೆ ದಾರಿಯ ಅಗಲ ಹೆಚ್ಚಿಸದೆ ಓರೆಕೋರೆಗಳನ್ನು ತಿದ್ದದೆ ಈ ಗುಣಮಟ್ಟಕ್ಕೆ ತಂದದ್ದು ಅಪಾಯಕಾರಿ ಅಂತಲೇ ನನಗನ್ನಿಸಿತು. ಅಂಚುಗಟ್ಟಿದ ಮರಗಿಡಗಳ ಮರೆ ಕಳೆದು ಕಣಿವೆಯ ನೋಟ ಸಿಕ್ಕುವ ಒಂದೆಡೆ ನಿಂತು ಮಿನಿಟೆರಡು ಕಳೆದಿದ್ದೆವು. ಋತುಮಾನದ ಜಲ ಸಮೃದ್ಧಿ, ಉಕ್ಕುವ ಹಸಿರಿಗೆ ಮಂಜಿನ ಮಸ್ಲಿನ್ ಒದ್ದ ಪ್ರಕೃತಿ ಕಣ್ಣಿಗೆ ರಮ್ಯವಾದಷ್ಟು ನನ್ನ ಬಡಕಲು ಕ್ಯಾಮರಕ್ಕೆ ದಕ್ಕಲಿಲ್ಲ. ಹಾಗೆ ಮಳೆಗಾಲದಲ್ಲಷ್ಟೇ ಸೊಕ್ಕಿ ತೋರುವ ದಾರಿ ಬದಿಯ ಅಬ್ಬಿಯ ನೋಟಕ್ಕೆ ಒಬ್ಬ ಲಾರಿಯವನು ಲಗ್ಗೆ ಹಾಕಿದ್ದ. ತುಸು ಮುಂದೆ ವರಾಹಿ ಜಲವಿದ್ಯುದಾಗರಕ್ಕೆ ನೀರೊಯ್ಯುವ ಸುರಂಗ ಮಾರ್ಗದ ಮೇಲ್ ತುದಿ ಸಿಕ್ಕಿತು. ಇದನ್ನು ಹಿಂದೆಲ್ಲ ನಾವು ಮುಕ್ತವಾಗಿಯೇ ಕಂಡಿದ್ದೆವು. ಈಗಲ್ಲಿ ಬೇಲಿ ಪಹರೆ ಕಂಡು ನಾವು ನಿಧಾನಿಸಲೂ ಇಲ್ಲ. ಹುಲಿಕಲ್ಲು ಮಾಸ್ತಿಕಟ್ಟೆ ದಾಟಿದ ಮೇಲೆ ನಾವು ವರಾಹಿ ಜಲವಿದ್ಯುತ್ ಯೋಜನೆಯ ಹಲವು ಮುಖದ ಮುಳುಗಡೆಯ ಚಿತ್ರಗಳನ್ನು ಕಾಣುತ್ತೇವೆ. ಬಲಮಗ್ಗುಲಿನ ಅನತಿ ದೂರದಲ್ಲೆಲ್ಲೋ ಇದ್ದ ಮಾಣಿ ಅಣೆಕಟ್ಟು ಅವುಗಳಲ್ಲಿ ಪ್ರಧಾನ. ಅದು ಈ ದಾರಿ ಹೋಕರ ನೋಟಕ್ಕೆ ದಕ್ಕುವುದಿಲ್ಲ. ಆದರೆ ಅದಕ್ಕೆ ಪೂರಕವಾದ ಸಾವೆ ಹಕ್ಕಲು ಅಣೆಕಟ್ಟಿನ ಹಿನ್ನೀರು ನಮಗೊಂದೆಡೆ ಆಕರ್ಷಕ ನೋಟ ಕೊಟ್ಟಿತು. ಆದರೆ ಈ ಮನುಷ್ಯಕೃತ ಸರೋವರಗಳು ನಿನ್ನೆಯಿಂದ ಇವತ್ತಿಗೆ ಬಂದವು. ಹಾಗಾಗಿ ಅಲ್ಲಿ ಕೇವಲ ನೆಲ ಮುಳುಗಡೆಯಾದ್ದಲ್ಲ, ಕೃಷಿ, ಜನಜೀವನ, ಭಾವನೆ ಹೀಗೆ ಹೇಳಿದಷ್ಟೂ ಮುಗಿಯದು. ಮತ್ತದು ತೀವ್ರ ವಿಷಾದ ಗೀತೆಯೂ ಹೌದು. ಮಡುಗಟ್ಟಿದ ನೀರ ಹರಹಿನ ಆಳ ಅಗಲಗಳನ್ನೆಲ್ಲ ಏನೂ ಅಲ್ಲ ಮಾಡುವ ಈ ದುಃಖದ ಕಡಲನ್ನು ಕಾಲನೌಕೆಯೊಂದೇ ಪಾರುಗಾಣಿಸಬಲ್ಲದು. ಅಲ್ಲೊಂದೆಡೆ ನಮ್ಮ ದಾರಿ ನೀರ ಹರಹಿನ ನಡುವೆ ಎತ್ತರಿಸಿದ ಮಣ್ಣ ದಿಬ್ಬದ ಮೇಲೆ ಹಾವಾಡಿತ್ತು. ಎಡಮಗ್ಗುಲಿನಲ್ಲಿ 100 ಅಡಿಯಾಚೆ ಹಳೆಗಾಲದ ಡಾಮರು ದಾರಿಯೊಂದು ಇಳಿಜಾರಿನಲ್ಲಿ ಬಂದು ನೀರ ಗರ್ಭ ಸೇರುವುದು ಕಾಣುತ್ತಿತ್ತು. ಅಲ್ಲಿ ಕೆಲವರು ನೀರಂಚಿಗೆ ವ್ಯಾನು ಬೈಕ್ ತಂದು ತೊಳೆದಿದ್ದರು. ನಮ್ಮ ವಿರಾಮದೋಟಕ್ಕೆ ಅದನ್ನು ಸೇರಿಕೊಂಡೆವು. ನಮ್ಮ ದಾರಿಯಲ್ಲೇ ತೂಸು ಮುಂದುವರಿದಾಗ ಸಿಕ್ಕ ಎಡಗವಲಿನಲ್ಲಿ ಹೋಗಿ ನಾವು ನೀರಂಚಿಗೆ ಇಳಿದು ಫೋಟೋ ತೆಗೆದು ಮತ್ತೆ ಮುಂದುವರಿದೆವು. 1 ಸುಮಾರಿಗೆ ನಗರ ಎಂಬ ನಗರವನ್ನು ಸೇರಿ ಹೋಟೆಲ್ನಲ್ಲಿ ಊಟ ಮುಗಿಸಿದೆವು. ಈ ವಲಯದಲ್ಲಿ ಹಿಂದೆ ಓಡಾಡಿದಾಗೆಲ್ಲ ನಗರದ ಐತಿಹಾಸಿಕ ವೈಭವ ಸಾರುವ ಹಾಳು ಬಿದ್ದ ಕೋಟೆಯೊಂದನ್ನು ಸಾಕಷ್ಟು ಕಂಡಿದ್ದೆ. ಆದರೆ ಎಂದೂ ಒಳಗೆ ಸುತ್ತಿ ನೋಡುವ ಬಿಡುವು ಸಿಕ್ಕಿರಲಿಲ್ಲ. ಈ ಬಾರಿ ಮಾತ್ರ ನಮ್ಮ ತುಂಡೋಟಕ್ಕೆ ಹೆಗ್ಗೋಡು ಮುಖ್ಯವಾದರೆ ಕಮಲಶಿಲೆಯ ಗುಹೆ ಮತ್ತು ನಗರದ ಕೋಟೆ ಕಣ್ಣುಗಳು. ಹಿಂದೆ ಕೋಟೆಯ ಹೊರವಲಯದಲ್ಲಿ ಪೇಟೆ ಬೆಳೆಯುವುದಿತ್ತು. ಮೌಲ್ಯಗಳ ಪಲ್ಲಟದೊಡನೆ ಇಂದು ನಗರ ಎಂಬ ಪೇಟೆಯ ಹೊರವಲಯಕ್ಕೆ ಈ ಹಾಳು ಬಿದ್ದ ಕೋಟೆ ಬಿದ್ದಿದೆ. ಕ್ರಿಸ್ತಶಕ 1505 ಇಸವಿಗೂ ಮುನ್ನ ರೂಪುಗೊಂಡಿದ್ದ ಇದು ಬಿದನೂರು ಕೋಟೆ ಎಂದೇ ಖ್ಯಾತವಿತ್ತು. ಅದುವರೆಗೆ ಆಳಿಕೊಂಡಿದ್ದ ಹೊನ್ನೆಯ ಕಂಬಳಿ ಅರಸರನ್ನು ಸೋಲಿಸಿ ಇದನ್ನು ವಶಪಡಿಸಿಕೊಂಡವರು ಕೆಳದಿಯ ಹಿರಿಯ ವೆಂಕಟಪ್ಪ ನಾಯಕ. ಅವರ ವಂಶಸ್ಥರಾದ ವೀರಭದ್ರ ನಾಯಕ ಅವರ ಮಗ ಶಿವಪ್ಪ ನಾಯಕರ ಕಾಲದಲ್ಲಿ ಕೋಟೆ ಹೆಚ್ಚಿನ ಬಂದೋಬಸ್ತಿನೊಂದಿಗೆ ರಾಜಧಾನಿಯೇ ಆಗಿ ತನ್ನ ಉಚ್ಛ್ರಾಯವನ್ನು ಕಂಡಿತ್ತು ಎನ್ನುತ್ತದೆ ಆಧುನಿಕ ಶಾಸನ. ಐತಿಹಾಸಿಕ ಒಡೆತಗಳನ್ನು ಮರು ನಿರ್ಮಿಸುವುದು ಅನಗತ್ಯ, ಅಪ್ರಾಯೋಗಿಕವೂ ಇರಬಹುದು. ಆದರೆ ಇದ್ದಷ್ಟನ್ನು ಕಾಲನ ಹೊಡೆತದಿಂದ ಮೇಲೆತ್ತಲು ಜೀರ್ಣೋದ್ಧಾರದ ಕಾರ್ಯ ತೀರಾ ಪ್ರಾಥಮಿಕ ಹಂತದಲ್ಲಿ ನಡೆದಿತ್ತು. ಭಾರಿ ಕಂದಕ, ಹತ್ತಾಳೆತ್ತರದ ಕಗ್ಗಲ್ಲ ಗೋಡೆಗಳು ರಕ್ಷಣಾ ಪ್ರಧಾನವಾದ ಆದರೆ ರೂಕ್ಷತೆಯಲ್ಲೂ ಅಂದ ಉಳಿಸಿಕೊಂಡಿದ್ದವು. ದಾರಂದ, ಇಳುಕಿಂಡಿ, ಬತೇರಿ, ಮಹಾದ್ವಾರ, ಕೊಳ, ಮೆಟ್ಟಿಲ ಸರಣಿ, ಅರಮನೆಯ ಆಯ, ಕಾವಲ ಕೊಠಡಿ ಹೀಗೆ ನೋಡಿ ಮೆಚ್ಚಲೇಬೇಕಾದ ರಚನೆಗಳು ಅಸಂಖ್ಯ ಇವೆ. ಸಾಕಷ್ಟು ವಿಸ್ತಾರವಾಗಿಯೇ ಇರುವ ಪ್ರಾಕೃತಿಕ ಗುಡ್ಡೆಯೊಂದನ್ನು ಪೂರ್ಣ ಆವರಿಸಿ ಪಳಗಿಸಿ ನೀರು ನೆಲೆ ಕಂಡುಕೊಂಡ ಮನುಷ್ಯ ಪ್ರಯತ್ನಕ್ಕೆ ಮನ ಸೋಲುತ್ತದೆ. ಫಿರಂಗಿಗಳನ್ನು ಎಳೆಸಿರಬಹುದಾದ ದೃಢ ಇಳಿಜಾರುಗಳು, ರಕ್ಷಣಾಪೂರ್ಣ ವೀಕ್ಷಣೆ ಮತ್ತು ಅವಶ್ಯವಿದ್ದಾಗ ಆಕ್ರಮಣಕಾರರಿಗೆ ಧೀರ ಪ್ರತಿರೋಧಕ್ಕೊದಗುವ ಬುರುಜು, ಮುಂಚಾಚಿಕೆಯ ಗೂಡುಗಳು, ಬುರುಜಿಗೆ ತುರ್ತಾಗಿ ಏರಿಳಿಯಲು ಓರೆ ಮೆಟ್ಟಿಲುಗಳೇ ಮೊದಲಾದವು ಹಿಂದೆ ಕಂಡಿರಬಹುದಾದ ದುರಂತ ಕರುಣ ಕಥೆಗಳ ಸ್ಥಿತಪ್ರಜ್ಞೆಯಲ್ಲೇ ಇಂದಿನ ಪ್ರವಾಸಿಗಳ ನಗು ಕೇಕೆಗಳನ್ನು, ಮೇಯುತ್ತಾ ಅಡ್ಡಾಡುವ ಜಾನುವಾರುಗಳನ್ನು ಕಾಣುತ್ತಿರುವುದನ್ನು ಯೋಚಿಸಿದರೆ ಆಶ್ಚರ್ಯ ಮೂಡುತ್ತದೆ. ಅರಮನೆಯ ವಠಾರದಲ್ಲಿ ಮೋಟು ಗೋಡೆಗಳನ್ನಷ್ಟೇ ಒತ್ತನೆ ಮಾಡಿ ಉಳಿಸಿದಂತಿದೆ. ಹೊರಗೋಡೆಯುದ್ದಕ್ಕೂ ಒಳಮೈಯಲ್ಲಿ ಭಟರ ಆವಾಸಗಳನ್ನು ರಚಿಸಿದ್ದು ಇಂದಿಗೂ ಸುಲಭವಾಗಿ ವಾಸಯೋಗ್ಯಗೊಳಿಸಬಹುದು. ಅದಕ್ಕೆ ಹೋಲಿಸಿದಾಗ ಅರಮನೆಯ ಈ ಆಯದ ಮೇಲೆ ಅದೆಷ್ಟು ಭವ್ಯ ರಚನೆಗಳಿದ್ದಿರಬಹುದು, ಅದರೊಳಗಿನ ಭಾವಲಹರಿಗಳು ಅದೆಷ್ಟು ಅದ್ಭುತಗಳನ್ನು ಕಂಡಿರಬಹುದು ಎಂದೆಲ್ಲ ಅಂದಾಜು ಹಾಕತೊಡಗಿದರಂತೂ ಸಮಯದ ಪರಿವೆಯೇ ತಪ್ಪಿ ಹೋಗಬಹುದು. ಓದಿದ ಅಸಂಖ್ಯ ಐತಿಹಾಸಿಕ ಕಾದಂಬರಿಗಳ ಪಾತ್ರಗಳೆಲ್ಲ ಇಲ್ಲಿ ಜೀವ ತಾಳೆದಂತೆ ಕಂಡು ನಾವು ಶತಮಾನಗಳ ಹಿಂದೆಲ್ಲೋ ಕಳೆದೂ ಹೋಗಬಹುದು. ಅಭಯ ರಶ್ಮಿ ಮತ್ತು ತನ್ನ ತಾಂತ್ರಿಕ ವರ್ಗವನ್ನು ಜೊತೆಗೂಡಿಕೊಂಡು ಬೆಂಗಳೂರಿನಿಂದ ಹಿಂದಿನ ರಾತ್ರಿಯೇ ಬಸ್ಸಿನಲ್ಲಿ ಹೆಗ್ಗೋಡಿಗೆ ಹೊರಟಿದ್ದ. ನೇರ ಹೆಗ್ಗೋಡಿಗೆ ಬಂದು ತಂಗುವ ಮಲಗುವ ಸೌಕರ್ಯದ ರಾಜಹಂಸ ಬಸ್ಸನ್ನೇ ಅವರು ಆಯ್ದುಕೊಂಡಿದ್ದರು. ಆದರೆ ಇವರ ಗ್ರಹಚಾರಕ್ಕೆ ಬಸ್ಸು ದಾರಿಯಲ್ಲಿ ಪಂಚರ್ ಆಗಿ ರಿಪೇರಿ ಕಂಡು ಹೆಗ್ಗೋಡು ತಲುಪುವಾಗ ಬೆಳಗ್ಗೆ 9 ಗಂಟೆಯೇ ಆಗಿತ್ತು. ಮತ್ತೆ ಅಭಯ, ಕ್ಯಾಮರಾದ ವಿಷ್ಣು, ಶಬ್ದಗ್ರಹಣದ ಜಮಿ ಮತ್ತು ಸಂಕಲನಕಾರ ಪ್ರಶಾಂತರನ್ನು ಸಂಘದಲ್ಲಿ ಪೂರ್ವ ಸಿದ್ಧತೆಗಳಲ್ಲಿ ಮುಳುಗಿದ. ರಶ್ಮಿ ಏಕಾಂಗಿಯಾದರೂ ಬೇಸರಿಸುವಂತೇನೂ ಇರಲಿಲ್ಲ. ಆಕೆ ಮದುವೆಗೂ ಮುನ್ನ, ಅಂದರೆ ವಿದ್ಯಾರ್ಥಿ ದೆಸೆಯಲ್ಲಿ, ಒಂದು ಸಂಸ್ಕೃತಿ ಶಿಬಿರವಾಸಕ್ಕೆ ಬಂದವಳೆ. ಅದರ ನೆನಪಿನ ಪುಟ ಮಗುಚುತ್ತ ಆ ವಠಾರದಲ್ಲಿ ಸಮಯ ಕಳೆಯುವುದೇನೂ ಪ್ರಯಾಸದ ಕೆಲಸವಾಗಿರಲಿಲ್ಲ. ಆದರೂ ಸಾಂಗತ್ಯದ ಸಂತೋಷಕ್ಕೆ ಆಗಿಂದಾಗ ಚರವಾಣಿಯಲ್ಲಿ ನಮ್ಮ ಪ್ರಗತಿಯನ್ನು ವಿಚಾರಿಸಿಕೊಳ್ಳುತ್ತಲೇ ಇದ್ದಳು. ಸುಮಾರು 1.5 ಗಂಟೆಗಳ ಕಾಲ ನಗರದ ಕೋಟೆ ಸುತ್ತಿ ಮುಗಿಸಿದ ಮೇಲೆ ನಾವು ರಶ್ಮಿಗೆ ಕೊನೆಯ ಸಂದೇಶ ಕಳಿಸಿದೆವು. ನಾವೀಗ ಅಂತಿಮ ಓಟದಲ್ಲಿದ್ದೇವೆ, 4 ಗಂಟೆಗೆ ಹೆಗ್ಗೋಡಿಗೆ ಬರುತ್ತೇವೆ. ನಗರದಿಂದ ಸಾಗರ ಕೊಡುವ ದಾರಿ ಅಲ್ಲಲ್ಲಿ ತುಂಬಾ ದುಸ್ಥಿತಿಯಲ್ಲಿತ್ತು. ಕೋಟೆ ಸುತ್ತುವಷ್ಟು ಕಾಲ ನಮಗೆ ನೆರಳು ಕೊಟ್ಟು ಸಹಕರಿಸಿದ್ದ ಮೇಘಾವಳಿ ಈಗ ಹನಿ ಹನಿಯಾಗಿ ಅಲ್ಲಿ ಇಲ್ಲಿ ಇಳಿದು ವಾತಾವರಣ ತಂಪುಗೊಳಿಸಿತು. ಬೈಕಿನಲ್ಲಿ ಬರಬಹುದಾಗಿದ್ದ ಇಬ್ಬರೇ ಕಾರಿನಲ್ಲಿ ಬಂದದ್ದಕ್ಕೆ ಈಗ ಸಣ್ಣ ಸಮಜಾಯಿಸಿ ಸಿಕ್ಕಿದ ಹಾಗೂ ಆಯಿತು. ಮಳೆಯೊಡನೆ ಹೊಸನಗರವನ್ನು ಹಾಯುವಾಗ ನಮಗೆ ಸದ್ಯದ ಗೊಂದಲಕ್ಕೂ ಮೊದಲು ನಾನು ಅದೇ ಮೊದಲು ಎನ್ನುವಂತೆ ಮಠಕ್ಕೆ ಕೊಟ್ಟ ಭೇಟಿಯೂ ನೆನಪಾಯಿತು. ಅದೂ ಒಂದು ಮಳೆಗಾಲ. ಗೆಳೆಯ ಮನೋಹರ ಉಪಾಧ್ಯ ದಂಪತಿ ಮಠದಲ್ಲಿ ನಡೆಯುತ್ತಿದ್ದ ಯಕ್ಷಕ ಮಠಕ್ಕೆ ಹೊರಟಿದ್ದರು. ಕಾರಿನಲ್ಲಿ ನಾವಿಬ್ಬರೇ ಹೋಗುತ್ತಿದ್ದೇವೆ, ಬನ್ನಿ ಎಂದು ನಮ್ಮಿಬ್ಬರನ್ನು ಸೇರಿಸಿಕೊಂಡಿದ್ದರು. ಅಲ್ಲಿನ ಅಪರಾಹ್ನದ ಕಲಾಪಕ್ಕೆ ಸರಿಯಾಗಿ ನಾವು ತಲುಪಿದ್ದೆವು. ಸಾರ್ವಜನಿಕರೊಡನೆ ಮಠದ ಉಪಹಾರ ತೆಗೆದುಕೊಂಡು ಕೆಲವು ಯಕ್ಷ ಪ್ರಾತ್ಯಕ್ಷಿಕೆಗಳನ್ನು ನೋಡಿ ಆನಂದಿಸಿದ್ದೆವು. ಸಭಾ ಕಲಾಪದ ವೇಳೆ ಮಠದ ಗೋಶಾಲೆಗೊಂದು ಸುತ್ತು ಹಾಕಿ ಅದರ ಅಪ್ರಾಯೋಗಿಕತೆಯ ಬಗ್ಗೆಯೂ, ನಿಮಗೆ ತಿಳಿದಂತೆ ಮನೋಹರ ಉಪಾಧ್ಯರು ಪಶುವೈದ್ಯ, ಅದರ ಅಪ್ರಾಯೋಗಿಕತೆಯ ಬಗ್ಗೆಯೂ ಚಿಂತಿಸಿದ್ದೆವು. ಸ್ವಾಮಿಗಳನ್ನು ಸಭೆಯಲ್ಲಿ ಕಂಡಿದ್ದೆವು. ವೈಯಕ್ತಿಕವಾಗಿ ಭೇಟಿಯಾಗುವ ಕೆಲಸ ನಮಗೇನೂ ಇರಲಿಲ್ಲ. ಹಾಗಾಗಿ ಅಂದಿನ ಕಲಾಪ ಮುಗಿದದ್ದೇ ರಾತ್ರಿಯೇ ಮರಳಿ ಮಂಗಳೂರಿಸಿದ್ದೆವು. ಈ ಬಾರಿಯಂತೂ ನಮಗೆ ಅತ್ತ ತಿರುಗಿ ನೋಡುವ ಕಾರಣವೂ ಇರಲಿಲ್ಲವಾದ್ದರಿಂದ ನೇರ ಮುಂದುವರಿದೆವು. ಆದರೆ ಸ್ವಲ್ಪ ಮುಂದೆ ನಮಗೆ ತಿರುಗಿ ಏನು ನಿಂತೇ ನೋಡುವ ಕಾರಣ ಬಂದದ್ದು ಕಾರಣಗಿರಿಯಲ್ಲಿ. ಅಲ್ಲಿನ ವಿನಾಯಕ ದೇವಳದ ಗೋಪುರದ ವರ್ಣ ಸಂಯೋಜನೆ ತುಸು ವಿಚಿತ್ರವಾಗಿ ಕಾಣಿಸಿದ್ದಕ್ಕೆ ಒಂದು ಫೋಟೋ ಹಿಡಿಯುವಷ್ಟು ನಿಂತು ಮುಂದುವರಿದೆವು. ಉಳಿದಂತೆ ಆರಾಮವಾಗಿಯೇ ಪಯಣಿಸಿ ರಶ್ಮಿಗೆ ಮಾತು ಕೊಟ್ಟಂತೆ 4 ಗಂಟೆಗೆ ಸರಿಯಾಗಿಯೇ ಹೆಗ್ಗೋಡಿನ ನೀನಾಸಂ ವಠಾರ ತಲುಪಿದೆವು. ಊರಿನ ಮುಖ್ಯ ದಾರಿಯುದ್ದಕ್ಕೆ ಸುಮಾರು 200 ಮೀಟರ್ ಉದ್ದಕ್ಕೆ ನೀನಾಸಂ ವ್ಯಾಪಿಸಿದೆ. ಈ ತುದಿಯ 2 ಅತಿಥಿ ಗೃಹಗಳು, ಆಹಾರ್ಯ ಎಂದೇ ಬೋರ್ಡ್ ಹೊತ್ತ ಭೋಜನಾಲಯ, 1 ತರಗತಿ, ಸ್ವಾಗತ ಕಚೇರಿ ಎಂದೆಲ್ಲ ಕಳೆದು ಇನ್ನೊಂದು ಆ ಕೊನೆಯ ಶಿವರಾಮ ಕಾರಂತ ರಂಗಮಂದಿರದವರೆಗೆ ಔಚಿತ್ಯಪೂರ್ಣ ಅಭಿವೃದ್ಧಿಗೆ ನಿದರ್ಶನದಂತೆ ಇದೆ. 2 ವಿಧಾನಸೌಧದಿಂದ ತೊಡಗಿ ಅದ್ದೂರಿಯ ಕಾಮಗಾರಿಗಳ ಲೆಕ್ಕಾಚಾರದಲ್ಲೇ ಕಳೆದು ಹೋಗುವ ಸರ್ಕಾರಿ ಬಾಬುಗಳು ಇದನ್ನು ಅರ್ಥ ಮಾಡಿಕೊಳ್ಳುವ ದಿನವೊಂದಾದರೂ ಬರುವುದುಂಟೆ. ಹೆಗ್ಗೋಡಿನ ಕಲಾಪಗಳ ವಿವರಗಳನ್ನು ಮುಂದಿನ ಕಂತಿಗೊಳಿಸಿಕೊಳ್ಳುತ್ತೇನೆ. ಆದರೆ ಅದು ಪ್ರತಿನಿಧಿಸುವ ಸರಳ ಸುಂದರಕ್ಕೆ ಅನುಗುಣವಾಗಿ, ಅಂದರೆ ಸಹಜವಾಗಿ, ನಾವು ಅಲ್ಲಿಗೆ ಹೋಗುತ್ತಿದ್ದಂತೆ ಹೊಯ್ ಅಪ್ಪ ಎಂದು ಕಾಫಿಗೆಂದೇ ಹೊರಟ ಅಭಯ, ರಶ್ಮಿಯರು ಎದುರು ಸಿಕ್ಕಿ ಸ್ವಾಗತಿಸಿದರು. ಇನ್ನವರೊಡನೆ ಆಡಿದ ಕಾಸಾ ಮಾತು, ನೀನಾಸಂನ ವಿವರಗಳು ಈ ವಾರಕ್ಕೆ ನಿಮಗೆ ಹೊರೆಯಾಗಬಹುದು. ನಿರೀಕ್ಷೆಯಲ್ಲಿರಿ, ಮುಂದಿನ ಕಂತು ಸಿನಿಮಾವಲ್ಲ, ದಾಖಲೀಕರಣ.